ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಮನೋವೈದ್ಯಕೀಯ ವಿಭಾಗ, ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಸನ. ಕೆಆರ್ ಅನುಪಮ, ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳು, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಸನ. ಬಿ ಉಮೇಶ್, ಪ್ರಾಂಶುಪಾಲರು ಸಾಧ್ಯ ವಸತಿಯುತ ವಿಶೇಷ ಶಾಲೆ ಹಾಸನ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಅರಕಲಗೋಡು ವಿ ಮಧುಸೂದನ್. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ 102.2 ಮೆಗಾಹರ್ಟ್ಸ್ನಲ್ಲಿ. ಈಗ ವೇಳೆ 5:30:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕಿಸಾನ್ ವಾಣಿ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ವಿವಿಧ ತೋಟಗಳ ನಿರ್ವಹಣೆ, ಈ ಕುರಿತು ಅರಕಲಗೂಡಿನ ತೋಟಗಾರಿಕೆ ಇಲಾಖೆಯಲ್ಲಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಿ ರಾಜೇಶ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. ಬುವಾಯಿ ಸೇ ಫಸಲ್ ಕಟಾಯಿ ತಕ್ ಹರ್ ಜೋಖಿಮ್ ಕಾ ದಾವಾ, ನ್ಯೂನತಮ್ ಪ್ರೀಮಿಯಂ ಪರ್ ಅಧಿಕತಮ್ ಭುಗತಾನ್ ಕಾ ವಾದಾ. ಯೋಜನಾ ಸೇ ಹರ್ ಸಾಲ್ ಜುಡ್ ರಹೇ ಹೈ 5 ಕರೋಡ್ ಸೇ ಜ್ಯಾದಾ ಕಿಸಾನ್, ಅಬ್ ಆಪ್ಕಿ ಹೈ ಬಾರಿ. ನಜದೀಕಿ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ, ಬ್ಯಾಂಕ್ ಶಾಖಾ, ಅಧಿಕೃತ ಬೀಮಾ ಕಂಪನಿ ಯಾ ಜನ ಸೇವಾ ಕೇಂದ್ರ ಮೇ ಸ್ವೇಚ್ಛಾ ಸೇ ಕರಾ ಸಕ್ತೇ ಹೈ ಪಂಜೀಕರಣ. ಫಸಲ್ ಬೀಮಾ ಪೋರ್ಟಲ್ ಯಾ ಫಸಲ್ ಬೀಮಾ ಆಪ್ ದ್ವಾರಾ ಭೀ ಕರಾಯಾ ಜಾ ಸಕ್ತಾ ಹೈ ಪಂಜೀಕರಣ. ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಆಪ್ಕಿ ಫಸಲೋ ಕಾ ಸಂಪೂರ್ಣ ಸುರಕ್ಷಾ ಕವಚ. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆಗಳು. ಬಿಪಿಎಲ್ ಕುಟುಂಬದ ಮೊದಲ 2 ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಯೋಜನೆ ಸೌಲಭ್ಯ. ನೋಂದಣಿ ಮತ್ತು ಪಾಸ್ಬುಕ್ ವಿತರಣೆ ಸಂಪೂರ್ಣ ಉಚಿತ. ಹತ್ತಿರದ ಅಂಗನವಾಡಿ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಮಹಿಳೆಯರ ಮತ್ತು ಮಕ್ಕಳ ಸಾಗಾಣಿಕೆ ತಡೆಗಟ್ಟಲು, ಲೈಂಗಿಕ ದುರುಪಯೋಗಕ್ಕೆ ಒಳಪಟ್ಟವರನ್ನು ರಕ್ಷಿಸಿ ಪುನರ್ವಸತಿ ಕಲ್ಪಿಸಲು, ಕುಟುಂಬದವರೊಂದಿಗೆ ಪುನರ್ ವಿಲೀನಗೊಳಿಸಲು ಉಜ್ವಲ ಯೋಜನೆ. ಹೆಚ್ಚಿನ ಮಾಹಿತಿಗೆ ಉಚಿತ ಮಹಿಳಾ ಸಹಾಯವಾಣಿ 181 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ನನ್ನ ಹೆಸರು ಬಸಲಿಂಗಪ್ಪ ಅಂತ ಹೇಳಿ ಮೇಡಮ್. ತಾಲೂಕು ಕೊಡಗೇರ, ಗ್ರಾಮ ಪಂಚಾಯತ್ ತಡಿಬಿಡಿ ಮೇಡಮ್. ನಮ್ದು ಉಂಡೇಕಲ್ ಅಂತ ಊರು ಮೇಡಮ್. ನರೇಗಿಂದ ಮೇಡಮ್ ಅವು ದುಡಿಯೋಣ ಹಬ್ಬ ಕಾರ್ಯಕ್ರಮ, ದೊಡ್ಡದು ಕೃಷಿ ಹೊಂಡ ಮಾಡಿದೆ ಮೇಡಮ್. ನೀರು ಬಿದ್ದಿದೆ ಅದರಲ್ಲಿ, ಅದರಿಂದ ಬಹಳ ಉಪಯುಕ್ತವಾಗಿದೆ ಮೇಡಮ್. ನರೇಗಾ ಒಂದು ಬೆಳೆ ಬೆಳೆಯಲು ಮುಂದಿನ ದಾರಿ ತೋರಿಸಿದಂತಾಗಿದೆ ಮೇಡಮ್. ನರೇಗಾ ಯೋಜನೆಗೆ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆಗೆ ತುಂಬಾ ಧನ್ಯವಾದ ಮೇಡಮ್. ಕೃಷಿ ಹೊಂಡ ನಿರ್ಮಾಣಕ್ಕೆ ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಈಗ ಬೇಸಿಗೆಯಲ್ಲಿ ವಿವಿಧ ತೋಟಗಳ ನಿರ್ವಹಣೆ, ಈ ಕುರಿತು ಅರಕಲಗೂಡಿನ ತೋಟಗಾರಿಕೆ ಇಲಾಖೆಯಲ್ಲಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಿ ರಾಜೇಶ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೆಳಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಿಗೆ ಕಾಲದಲ್ಲಿ ತೋಟಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಬೇಸಿಗೆ ಕಾಲವನ್ನ ಹೊರತುಪಡಿಸಿ ಉಳಿದ ಕಾಲಗಳು ಏನಿದ್ದಾವೋ ಬಹುತೇಕ ಒಂದೇ ರೀತಿ ಇರುತ್ತೆ. ಬೇಸಿಗೆಯಲ್ಲಿ ಒಂದಷ್ಟು ವಿಶೇಷವಾದಂತಹ ಕಾಳಜಿಯನ್ನ ನಾವು ನಮ್ಮ ತೋಟಗಳಲ್ಲಿ ನೀಡಬೇಕಾಗುತ್ತೆ. ಬಹಳ ಮುಖ್ಯವಾಗಿ ನೀರಿನ ನಿರ್ವಹಣೆ, ಪೋಷಕಾಂಶಗಳ ನಿರ್ವಹಣೆ ಮತ್ತು ರೋಗ ಮತ್ತು ಕೀಟಗಳ ನಿರ್ವಹಣೆಯನ್ನು ಕೂಡ ಮಾಡಬೇಕಾಗುತ್ತೆ. ಈ ಬೇಸಿಗೆಯ ವಾತಾವರಣ ಏನಿದೆಯೋ ಇದು ರೋಗ ಮತ್ತೆ ಕೀಟಗಳು ಏನಿದ್ದಾವೋ ಅವುಗಳ ಚಟುವಟಿಕೆಗಳಿಗೂ ಕೂಡ ಬಹಳ ಪೂರಕವಾಗಿ ಇರುವಂತಹ ಒಂದು ಸಂದರ್ಭ. ಈ ನಿಟ್ಟಿನಲ್ಲಿ ನಾವು ರೋಗ ಮತ್ತೆ ಕೀಟಕ್ಕೆ ಹೆಚ್ಚು ಆದ್ಯತೆಯನ್ನ ನೀಡಬೇಕು. ಬಹಳ ಮುಖ್ಯವಾಗಿ ನೀರಿನ ನಿರ್ವಹಣೆಯನ್ನ ಮಾಡಿಕೊಳ್ಬೇಕು. ಚೆನ್ನಾಗಿ ನೀರಿನ ನಿರ್ವಹಣೆಯನ್ನ ಮಾಡಿದ್ದೇ ಆದಲ್ಲಿ ನಾವು ನಿರೀಕ್ಷಿತ ಪ್ರಮಾಣದಲ್ಲಿ ಇಳುವರಿಯನ್ನ ಪಡೆದುಕೊಳ್ಳಬಹುದು. ಜೊತೆಗೆ ಈ ನೀರಿನ ಅಭಾವದಿಂದ ಸಂಭವಿಸತಕ್ಕಂತಹ ಕೆಲವು ಏನು ಸಮಸ್ಯೆಗಳಿದ್ದಾವೋ ಅವುಗಳನ್ನು ಕೂಡ ನಮ್ಮ ತೋಟದಲ್ಲಿ ತಪ್ಪಿಸಬಹುದು. ಈ ನಿಟ್ಟಿನಲ್ಲಿ ಈ ಬೇಸಿಗೆ ಕಾಲದಲ್ಲಿ ನಮ್ಮ ಭಾಗದಲ್ಲಿ ಬೆಳೆಯುವಂತಹ ಬೆಳೆಗಳ ತೋಟಗಳು ಏನಿದ್ದಾವೋ ಅವುಗಳನ್ನ ಹೇಗೆಲ್ಲ ನಿರ್ವಹಣೆಯನ್ನ ಮಾಡಬೇಕು, ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕು, ಹಾಗೆ ಮಾಡಿದ್ದೇ ಆದಲ್ಲಿ ನಾವು ಹೇಗೆ ನಮ್ಮ ತೋಟವನ್ನ ಅಚ್ಚುಕಟ್ಟಾಗಿ ಇಟ್ಕೊಳ್ಬಹುದು ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಅರಕಲಗೂಡಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಡಿ ರಾಜೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. ರಾಜೇಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಬೇಸಿಗೆಯಲ್ಲಿ ಒಂದಷ್ಟು ವಿಶೇಷವಾದಂತಹ ಕಾಳಜಿಯನ್ನ ನೀಡಬೇಕು ಅಂತ ಹೇಳಿ ಅಧಿಕಾರಿಗಳು ಕೂಡ ಹೇಳ್ತಾರೆ, ಹಾಗೆ ವಿಜ್ಞಾನಿಗಳು ಕೂಡ ಹೇಳ್ತಾರೆ. ಬಹಳ ಮುಖ್ಯವಾಗಿ ನಮ್ಮ ರೈತರಿಗೂ ಕೂಡ ಈ ಬಗ್ಗೆ ಒಂದಷ್ಟು ಅರಿವು ಇರುವಂತದ್ದು. ಈ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಬೇಸಿಗೆಯ ವಾತಾವರಣ ಎಂತಹ ಒಂದು ಪರಿಣಾಮವನ್ನು ಉಂಟು ಮಾಡುತ್ತೆ? ಇವಾಗ ನಾವು ಬೇಸಿಗೆ ಹಂಗಾಮಲ್ಲಿ ಇದ್ದೀವಿ, ಅದರಲ್ಲಿ ಸಮಸ್ಯೆ ಏನ್ ಬರುತ್ತೆ ಅಂದ್ರೆ ಕೀಟದ ಸಮಸ್ಯೆ. ರೋಗದ ಸಮಸ್ಯೆ ಸ್ವಲ್ಪ ಈ ಸಂದರ್ಭದಲ್ಲಿ ಕಡಿಮೆ, ಕೀಟದ ಸಮಸ್ಯೆ ತುಂಬಾ ಹೆಚ್ಚಾಗಿರ್ತದೆ. ಯಾಕಂದ್ರೆ ಈ ಒಂದು ಬಿಸಿ ವಾತಾವರಣ ಏನಿದೆ ಅದು ಕೀಟಗಳ ಮೊಟ್ಟೆ ಒಡೆಯುವಿಕೆಗೆ ತುಂಬಾ ಸಹಕಾರಿಯಾಗಿರ್ತದೆ. ಹಾಗಾಗಿ ಮೊಟ್ಟೆ ಬೇಗ ಒಡೆಯೋದ್ರಿಂದ ಅವು ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗಿರುವಂತಹ ಒಂದು ಕ್ಲೈಮೇಟ್ ನಮ್ಗೆ ಇರೋದ್ರಿಂದ, ಬಿಸಿಲಿರೋದ್ರಿಂದ, ತಾಪಮಾನ ಇರೋದ್ರಿಂದ ಅವು ಜಾಸ್ತಿ ಸಂಖ್ಯೆಯಲ್ಲಿ ಪ್ರಸರಣಗೊಳ್ತಾ ಹೋಗ್ತವೆ. ಹಾಗಾಗಿ ಅವು ಸಂಖ್ಯೆ ಜಾಸ್ತಿ ಆದಾಗ ಅವು ಎಲೆಗಳ ಮೇಲಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅವು ನಮ್ಮ ಗಿಡಗಳಿಗೆ ಹಾನಿ ಮಾಡ್ತವೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ಮತ್ತೆ ಅದ್ರ ಜೊತೆಗೆ ನೀರಿನ ನಿರ್ವಹಣೆ, ಯಾಕಂದ್ರೆ ನೀರು ಬೇಸಿಗೆ ಕಾಲದಲ್ಲಿ ಬಹಳ ಮುಖ್ಯ. ಯಾಕಂದ್ರೆ ನಮ್ಗೆ ಮುಂಗಾರು ಹಿಂಗಾರಲ್ಲೆಲ್ಲ ಸ್ವಲ್ಪ ಮಳೆ ಚೆನ್ನಾಗಿ ಆಗ್ತಾ ಇರ್ತದೆ, ಮತ್ತೆ ನಮ್ಮಲ್ಲೂ ಕೂಡ ನೀರಿನ ಸಮಸ್ಯೆ ಬರ್ತಾ ಇರೋದಿಲ್ಲ. ಹಾಗಾಗಿ ನಮ್ಗೆ ಆ ಸಮಯದಲ್ಲಿ ನೀರಿನ ಮಹತ್ವ ಏನು ಅಷ್ಟು ನಮ್ಗೆ ಗೊತ್ತಾಗ್ತಾ ಇರೋದಿಲ್ಲ. ಈ ಸಂದರ್ಭದಲ್ಲಿ ನಾವು ನೀರು ಕೇವಲ ಒಂದು ವಾರ ನಮ್ಗೆ ಸರಿಯಾಗಿ ಒಂದು 10 ದಿವಸ ನೀರು ಕೊಡಕ್ ಆಗ್ಲಿಲ್ಲ ಅಂತಂದ್ರೆ ಗಿಡ ಆಗ್ಲೇ ಸ್ವಲ್ಪ ವೀಕ್ ಆಗಕ್ ಶುರು ಆಗ್ತವೆ, ಒಂಚೂರು ಹಳದಿ ಆಗಕ್ ಶುರು ಆಗ್ತವೆ, ಮತ್ತೆ ಮಣ್ಣು ತುಂಬಾ ಬಿಡ್ ಬಿಟ್ಟಂಗಾಗುತ್ತೆ, ಅವೆಲ್ಲ ಸ್ವಲ್ಪ ಸಮಸ್ಯೆ ಬರ್ತವೆ. ಹಂಗಾಗಿ ನೀರಿನ ನಿರ್ವಹಣೆ ತುಂಬಾ ಮುಖ್ಯ ಆಗುತ್ತೆ. ಈಗ ನಮ್ಮ ಹಾಸನ್ ಜಿಲ್ಲೆಗೆ ನಾವು ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ ನಮ್ಮಲ್ಲಿ ಮುಖ್ಯವಾದ ಬೆಳೆಗಳು ಅಂತಂದ್ರೆ ತೆಂಗು, ಅಡಿಕೆ, ಆಮೇಲೆ ಬಾಳೆ, ಆಮೇಲೆ ನಮ್ಮ ಅರಕಲಗೂಡು ಮತ್ತೆ ಸಕಲೇಶ್ಪುರ ಭಾಗಗಳಲ್ಲಿ ತಾಳೆ ಬೆಳೆ ಇದೆ, ಆಮೇಲೆ ಕಾಳುಮೆಣಸು, ಕಾಫಿ ಇವೆಲ್ಲ ಸಹ ಕೆಲವು ಮುಖ್ಯವಾದ ಬೆಳೆಗಳು ನಮ್ಮವು. ಹೌದು. ಅದರಲ್ಲಿ ನಮ್ಗೀಗ ನೀವು ಗಮನಿಸಿರ್ಬೋದು ಎಲ್ಲಾ ತೆಂಗಿನ ತೋಟಗಳಲ್ಲೂ, ಅಂದ್ರೆ ಪ್ರತಿ ತೆಂಗಿನ ತೋಟದಲ್ಲೂ ನೀವು ಗರಿಗಳನ್ನ ಗಮನಿಸಿದಾಗ ಕೆಳಗಡೆ ಬಿಳಿ ಬಣ್ಣದ ನೊಣಗಳು ಕೊಂಡಿರುವಂತದ್ದು, ಮೇಲ್ಗಡೆ ಕಪ್ಪು ಕಲರ್ ಪುಡಿ ತರ ಇರುವಂತದ್ದು ಸುಟಿ ಮೋಡ್ ಅಂತ ಕರಿತೀವಿ, ಅದನ್ನ ನೀವು ಕಾಣ್ಬೋದು. ಅದು ಯಾಕೆ ಬರ್ತಾ ಇದೆ ಅಂತ ಅಂದ್ರೆ ಸ್ವಲ್ಪ ಗಾಳಿ ಬೆಳಕಿನ ಕೊರತೆಯಿಂದ ಈ ಸಮಸ್ಯೆ ಬರುತ್ತೆ. ಮತ್ತೆ ಈಗ ನಮ್ಮ ದಕ್ಷಿಣ ಕರ್ನಾಟಕದ 8 ಜಿಲ್ಲೆಗಳಲ್ಲಿ ಈ ಸಮಸ್ಯೆ ಇದೆ. ಪ್ರತಿಯೊಬ್ಬರು ತೋಟದಲ್ಲಿ ಈ ಸಮಸ್ಯೆ ಬರ್ತಾ ಇದೆ. ಅದು ಬೇಸಿಗೆಗಾಲದಲ್ಲಿ ಚೂರು ಜಾಸ್ತಿ ಆಗುತ್ತೆ. ನಾವು ಇದನ್ನ ಹೇಗೆ ಹತೋಟಿ ಮಾಡಬೇಕು ಅಂತ ಅಂದ್ರೆ ನಾವು ಇದಕ್ಕೆ ಕೆಮಿಕಲ್ಸ್ನ ಸ್ಪ್ರೇ ಮಾಡಬಾರ್ದು ಅಂತಾನೆ ವಿಜ್ಞಾನಿಗಳಿಂದ ಶಿಫಾರಸು ಇರತಕ್ಕಂಥದ್ದು. ಹಾಗಾಗಿ ನಾವು ಇದನ್ನ ನೈಸರ್ಗಿಕ ವಿಧಾನದಲ್ಲಿ, ನೈಸರ್ಗಿಕ ವಿಧಾನ ಅಂತಂದ್ರೆ ನಾವು ಏನ್ ಗಂಜಿ ಬರುತ್ತೆ ನಮ್ದು ಅಕ್ಕಿಯಿಂದ ಗಂಜಿ ಮಾಡ್ಕೊಂಡು ನಾವು ಆ ಗಂಜಿ ನಾಜಲಲ್ಲಿ ಸ್ಪ್ರೇ ಆಗೋಂತ ಮಟ್ಟಕ್ಕೆ ಇಟ್ಕೊಂಡು ನಾವು ಗಂಜಿನ ಸ್ಪ್ರೇ ಮಾಡಬೇಕು. ಆ ಗಂಜಿನ ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಅದು ಗಂಜಿ ಬಿದ್ದ ಮೇಲೆ ಅದು ಒಣಗಿದ ತಕ್ಷಣನೇ ಚಕ್ಕೆ ತರ ಆಗುತ್ತೆ, ಫಾರ್ಮ್ ಆಗುತ್ತೆ. ಆ ಚಕ್ಕೆಗಳ ನೆಕ್ಸ್ಟ್ ಕ್ರಮೇಣ ಒಂದು ವಾರದೊಳಗೆಲ್ಲ ಉದುರಿ ಬೀಳುತ್ತೆ. ಅವಾಗ ಕಪ್ಪು ಪುಡಿ ಏನಿರುತ್ತೆ ಮೇಲ್ಗಡೆ, ಆ ಕಪ್ಪು ಪುಡಿನ ಜೊತೆಗೆ ಸೇರಿಸ್ಕೊಂಡು ಬೀಳ್ತವೆ ಬೀಳುತ್ತೆ. ಅವಾಗ ನಮ್ಗೆ ಹಸಿರು ಕಲರ್ ನೀಟ್ ಆಗಿರೋ ಎಲೆ ಕಾಣಿಸ್ತಾ ಇದೆ ಅಂತ ಅನ್ಬೇಕಾದ್ರೆ ನಮ್ಗೆ ಏನು ಫೋಟೋಸಿಂಥಸಿಸ್, ಈಗ ನಮ್ಗೆ ಸೂರ್ಯನ ಕಿರಣಗಳನ್ನ ತಗೊಳಕ್ಕೆ ಗಿಡಗಳಿಗೆ ಅವಕಾಶ ಆಗುತ್ತೆ ಅದ್ರ ಜೊತೆಗೆ ಈ ನೊಣಗಳ ಕೆಳಗಡೆ ಈ ನೊಣಗಳನ್ನ ಸಾಯಿಸಬೇಕು ಅಂತ ಅಂದ್ರೆ ನಾವು ಬೇವಿನೆಣ್ಣೆ, ಬೇವಿನೆಣ್ಣೆಯಲ್ಲಿ 10,000 PPM ಕಾನ್ಸಂಟ್ರೇಷನ್ ಇರ್ತಕ್ಕಂತಹ ನಾವು ಬೇವಿನ ಎಣ್ಣೆಯನ್ನ 1 ml ಪರ್ ಲೀಟರ್ ಹಾಕೊಂಡು ಸ್ಪ್ರೇ ಮಾಡೋದ್ರಿಂದ ಮತ್ತೆ ಡಿಟರ್ಜೆಂಟ್ ಅದ್ರ ಜೊತೆಗೆ ಸರ್ಫ್ ಆಗಿರ್ಬೋದು ನಿರ್ಮಾ ಆಗಿರ್ಬೋದು ಈ ತರ ಎನಿ ಡಿಟರ್ಜೆಂಟ್ ಶಾಂಪು ಈ ತರ ಇವನ್ನ ಹಾಕೊಂಡು ನಾವು ಸ್ಪ್ರೇ ಮಾಡೋದ್ರಿಂದ ಅವು ಕೂಡ ಒಂದು ಹತೋಟಿಗೆ ಬರುತ್ತೆ. ಇದನ್ನ ಆದಷ್ಟು ರೈತರು ಸಮೂಹವಾಗಿ ಅಂತಂದ್ರೆ ಒಬ್ಬರೇ ಮಾಡೋದು ಈಗ ಒಬ್ರು ಮಾಡ್ತಾರೆ ಮತ್ತೆ ಪಕ್ಕದ ತೋಟದಿಂದ ಬಂದು ಕೂರುತ್ತೆ, ಹಂಗಾಗಿ ಒಂದು ಸಮೂಹವಾಗಿ ಒಂದು ಗುಂಪಲ್ಲಿ ಇವ್ರು ಮಾಡಿದ್ರೆ ಇದು ಸ್ವಲ್ಪ ಹೆಚ್ಚಿನ ಪರಿಣಾಮಕಾರಿಯಾಗಿರುತ್ತೆ. ಮತ್ತೆ ಒಂದು ಹಳದಿ ಕಲರ್ ಸ್ಟಿಕ್ಕಿ ಟ್ರ್ಯಾಪ್ ಅಂತ ಕರಿತೀವಿ ಅಂಟು ಹಾಳೆಗಳು, ಅವನ್ನ ರೈತರು ದೊಡ್ಡ ದೊಡ್ಡ ಅಂಟು ಹಾಳೆಗಳನ್ನ ತೋಟದಲ್ಲಿ ಒಂದು 7-8 ಕಡೆ ಒಂದು ತೆಂಗಿನ ತೋಟದಲ್ಲಿ ಇಡೋದ್ರಿಂದ ಅವು ಏನಾಗ್ತವೆ ಹಳದಿ ಬಣ್ಣಕ್ಕೆ ಆಕರ್ಷಿತ ಆಗ್ತವೆ, ಅವು ಗಿಡಕ್ಕಿಂತ ಮುಂಚೆ ಹಳದಿ ಬಣ್ಣದ ಸ್ಟಿಕ್ಕಿ ಟ್ರ್ಯಾಪಿಗೆ ಹೋಗಿ ಅಂಟ್ತವೆ. ಇದನ್ನೇನು ನಾವು ತರಕಾರಿಲೆಲ್ಲ ಈಗ ಮಾಡ್ತಾ ಇದಾರೆ ತುಂಬಾ ಜನ ರೈತರು, ಅದನ್ನೇ ಇದನ್ನ ತೆಂಗಿ ಅಳವಡಿಸ್ಕೋಬೇಕು. ಹಾಗಾಗಿ ಬೇಸಿಗೆಗಾಲದಲ್ಲಿ ಇದನ್ನ ಮಾಡೋದ್ರಿಂದ ಮತ್ತೆ ಮಳೆಗಾಲದಲ್ಲಿ ಸ್ವಲ್ಪ ಸಹಜವಾಗಿ ಇದು ಕಡಿಮೆ ಆಗುತ್ತೆ, ಯಾಕಂದ್ರೆ ಮಳೆ ಜೋರಾಗಿ ಬೀಳ್ತಾ ಇರುತ್ತೆ, ಮಳೆ ಬಿದ್ದ ಮೇಲೆ ಅದು ಕಪ್ಪು ಕಲರ್ ಪುಡಿ ಏನ್ ಮೇಲಿರುತ್ತೆ ಅದು ಹೋಗುತ್ತೆ ಕೊಚ್ಕೊಂಡು ಹೋಗುತ್ತೆ ನೀರಲ್ಲಿ, ಹಾಗಾಗಿ ಇದ್ರದ್ದು ಪೆಸ್ಟ್ ಇನ್ಫೆಸ್ಟೇಷನ್ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಒಂಚೂರು ಇವೆಲ್ಲ ಸ್ವಲ್ಪ ನಾವೇನ್ ಕ್ರಮಗಳು ಹೇಳೋದು ಅದನ್ನ ಅನುಸರಿಸಿದ್ರೆ ತೆಂಗಲ್ಲಿ ಸ್ವಲ್ಪ ನಾವು ಒಳ್ಳೆ ಇಳುವರಿ ಪಡೆಯಕ್ಕೆ ಸಹಕಾರಿಯಾಗುತ್ತೆ. ಇದು ತೆಂಗಿನಲ್ಲಿ ಬಾಧಿಸ್ತಕ್ಕಂತಹ ಒಂದು ಕೀಟದ ಸಮಸ್ಯೆ. ಇದಲ್ಲದೆ ನೀರಿನ ನಿರ್ವಹಣೆಯನ್ನು ಕೂಡ ನಮ್ಮ ತೆಂಗಿನಲ್ಲಿ ಈ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ಮಾಡಬೇಕಾಗುತ್ತೆ. ಎಷ್ಟು ನೀರಿನ ಅವಶ್ಯಕತೆ ಇರುತ್ತೆ, ಅದನ್ನು ಹೇಗೆ ಪೂರೈಕೆಯನ್ನು ಮಾಡುವಂತದ್ದು? ಈಗ ಒಂದು ಪೂರ್ಣ ಪ್ರಮಾಣದ ಫಲ ಬಿಡ್ತಾರ ಮರ ಅಂದ್ರೆ ಒಂದು 8 ವರ್ಷಕ್ಕೆ ನಾವು ಪೂರ್ಣ ಪ್ರಮಾಣದ ಫಲ ಬಿಡ್ತಾರ ಮರ ಅಂತ ಕರಿತೀವಿ. 8 ವರ್ಷದ ನಂತರ ಒಂದು ಮರಕ್ಕೆ ಒಂದು ದಿವಸಕ್ಕೆ 100 ಲೀಟರ್ಷ್ಟು ನೀರಿನ ಅವಶ್ಯಕತೆ ಇರ್ತದೆ. 75 ಲೀಟರ್ ಇಂದ 100 ಲೀಟರ್ ತನಕ ಅವಶ್ಯಕತೆ ಇರುತ್ತೆ. ಹನಿ ನೀರಾವರಿ ಮಾಡ್ಕೊಳ್ಳೋದು ಇದರಲ್ಲಿ ಬಹಳ ಮುಖ್ಯ ಇವತ್ತಿನ ದಿವಸಕ್ಕೆ, ಬಹಳ ಪ್ರಸ್ತುತ ಕೂಡ. ಯಾಕೆಂದ್ರೆ ನಮ್ಮ ಹಾಸನ ಭಾಗದಲ್ಲಿ ಈಗ ನಮ್ದು 8 ತಾಲೂಕುಗಳಲ್ಲಿ ಕೆಲವು ತಾಲೂಕಲ್ಲಿ ಒಳ್ಳೆ ನೀರಿದೆ, ಸ್ವಲ್ಪ ಮಲೆನಾಡು ಅರೆ ಮಲೆನಾಡು ಪ್ರದೇಶಗಳಲ್ಲಿ, ಮತ್ತೆ ಇನ್ ಕೆಲವು ತಾಲೂಕುಗಳು ಸ್ವಲ್ಪ ನೀರಿನ ಸಂಕಷ್ಟ ಕೂಡ ಎದುರಿಸ್ತಾ ಇದಾವೆ. ಅರಸೀಕೆರೆ ಚನ್ನರಾಯಪಟ್ಟಣ ಇಲ್ಲೆಲ್ಲ ಸಮಸ್ಯೆ ಇದೆ, ನೀರಿನ ಸಮಸ್ಯೆ. ಅವರೆಲ್ಲ ಈಗ ಬಹಳಷ್ಟು ಜನ ಹನಿ ನೀರಾವರಿ ಮಾಡ್ಕೊಳ್ಳೋಕೆ ರೈತರೆಲ್ಲ ಅವರೇ ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ನಮ್ಮ ಇಲಾಖೆಯಿಂದ ಸಹಾಯಧನ ಕೂಡ ಪಡ್ಕೊಂಡು ಎಲ್ಲ ಚೆನ್ನಾಗಿ ಮಾಡ್ಕೋತಾ ಇದಾರೆ. ರೈತರಿಗೆ ಹನಿ ನೀರಾವರಿ ಅವಶ್ಯಕತೆ ಎಷ್ಟಿದೆ ಅಂತ ಅಂದ್ರೆ, ನಮ್ಮಲ್ಲಿ ಇವತ್ತು ನೀರಿದೆ ಅಂದ್ರೆ ನಮ್ಗೆ ಇನ್ನು 10 ವರ್ಷ ಬಿಟ್ಕೊಂಡು ಕೂಡ ನೀರು ಇರಬೇಕು ಅಂತ ಅಂದ್ರೆ, ನಾವು ಇವತ್ತಿಂದನೇ ನಾವು ಮಿತವಾದ ನೀರಿನ ಬಳಕೆನ ನಾವು ಪದ್ಧತಿಯನ್ನ ನಾವು ಅನುಸರಿಸಬೇಕು. ನಾವು ಇವತ್ತು ನಮ್ಮ ಹತ್ರ ನೀರಿದೆ ಅಂತ ಯಥೇಚ್ಛವಾಗಿ ಬಳಸಿದ್ರೆ ಮುಂದಿನ 10-20 ವರ್ಷಗಳ ನಂತರ ನಮಗೆ ನೀರಿನ ಅಭಾವ ಬಹಳ ಹೆಚ್ಚಿನ ರೀತಿಯಲ್ಲಿ ನಮಗೆ ಕಂಡುಬರ್ತದೆ. ಹಾಗಾಗಿ ಹನಿ ನೀರಾವರಿ ಮಾಡಿಕೊಂಡು ದಿವಸಕ್ಕೆ ಪ್ರತಿದಿನ ನೀರು ಕೊಡೋದು, ಗಿಡಕ್ಕೂ ಕೂಡ ಅಷ್ಟೇ. ವಾರಕ್ಕೊಂದ್ಸಲಿ ನಾವು ಹಾಯಿ ನೀರು ಕೊಡ್ತಾ ಇದ್ದ ಮುಂಚೆ ಎಲ್ಲ ಹನಿ ನೀರಾವರಿ ಪದ್ಧತಿ ಬರೋಕ್ಕಿಂತ ಮುಂಚೆ ವಾರಕ್ಕೊಂದ್ಸಲಿ ಒಂದು ಪಾತಿ ತರ ಮಾಡಿ ದೊಡ್ಡ ಪಾತಿಲಿ ಒಂದು 500 ಲೀಟರ್ ನೀರನ್ನ ನಿಲ್ಲಿಸ್ಬಿಡ್ತಿದ್ದೋ. ಅದು ಕೂಡ ಈಗ ಹನಿ ನೀರಾವರಿ ಇಲ್ಲದವರಿಗೆ ಅಟ್ಲೀಸ್ಟ್ ವಾರಕ್ಕೊಂದ್ಸಲಿನಾರು ಒಂದು 500 ಲೀಟರ್ ನೀರು ಕೊಡಲೇಬೇಕು. ಹನಿ ನೀರಾವರಿ ಮಾಡಿಸಿ ನೀರನ್ನ ಈ ತರ ಮಿತವಾಗಿ ಪ್ರತಿ ದಿವಸ ಒಂದು 75-100 ಲೀಟರ್ ಕೊಡ್ತಾ ಹೋದ್ರೆ ಒಳ್ಳೆ ಇಳುವರಿನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಮತ್ತೆ ಮೇನ್ ಆಗಿ ಇದರಲ್ಲಿ ಮಲ್ಚಿಂಗ್ ಮಾಡ್ಬೇಕು. ಮಲ್ಚಿಂಗ್ ಅಂತ ಅಂದ್ರೆ ಹೊದಿಕೆ, ಸಾವಯವ ಹೊದಿಕೆ ಮಾಡ್ಬೇಕು ಇವರು. ಸಾವಯವ ಹೊದಿಕೆ ಅಂದ್ರೆ ಇವರೇನ್ ಗರಿಗಳು ಬೀಳ್ತವೆ ನಮ್ಮ ತೆಂಗಿನ ತೋಟದಲ್ಲಿ, ಅದೇ ಗರಿಗಳನ್ನ ತಗೊಂಡು ಸಣ್ಣದಾಗಿ ಪೀಸ್ ಮಾಡಿ ಮತ್ತೆ ನಮ್ಮ ಕಾಯಿ ಮೊಟ್ಟೆಗಳೇನಿರ್ತವೆ ಅವನ್ನ ದೊಡ್ಡದಾಗಿ ಪಾತಿ ಮಾಡಿ ಆ ಪಾತಿಗೆ ತುಂಬಾ ಸುತ್ತ ಹಾಕ್ಬಿಟ್ರೆ ನೀರು ಕೊಟ್ಟಿದ್ದು ಆವಿ ಆಗುತ್ತಿಲ್ಲ. ಈಗ ಈ ಸಂದರ್ಭದಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ನೀರು ಬಹಳಷ್ಟು ಆವಿ ಆಗ್ತಾ ಇರ್ತದೆ. ಈ ಅವರು ಅದನ್ನ ಈ ಒಂದು ಹೊದಿಕೆನ ಅಂದ್ರೆ ಜೈವಿಕ ಹೊದಿಕೆನ ಇವ್ರು ಮಾಡೋದ್ರಿಂದ ಆ ನೀರನ್ನ ಕೂಡ ಮಿತವಾದ ಬಳಕೆ ಮಾಡಬಹುದು, ನೀರು ಕೂಡ ಜಾಸ್ತಿ ಆವಿ ಆಗೋದಿಲ್ಲ, ಕಳೆಗಳು ಬರ್ದಂಗೆ ತಡೆಯುತ್ತೆ, ಮತ್ತೆ ಅದು ಕೂಡ ನೆಕ್ಸ್ಟ್ ಸಾವಯವ ಅಂಶವಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಪಾತಿ ಮಾಡಿ ಅಲ್ಲಿ ಹೊದಿಕೆಯನ್ನ ಮಾಡಬೇಕು ಅಂತ ಹೇಳಿದ್ರಿ. ಹೌದು, ಪಾತಿ ಎಷ್ಟು ಅಗಲಕ್ಕೆ ಮತ್ತೆ ಎಷ್ಟು ಆಳಕ್ಕೆ ಮಾಡಬೇಕಾಗುತ್ತೆ? ತೆಂಗಿನ ಮರದಲ್ಲಿ ಆಕ್ಚುಲಿ ನಾವು ಬುಡದಿಂದ ಶುರು ಮಾಡಬಾರ್ದು ಪಾತಿ ಮಾಡಕ್ಕೆ. ಬುಡದಿಂದ ದೊಡ್ಡ ಮರಗಳನ್ನ ನಾನು ಹೇಳ್ತಾ ಇರೋದು, ಬುಡದಿಂದ ಒಂದು 2 ಅಡಿ ಅಂತರ ಬಿಡಬೇಕು. ಯಾಕಂದ್ರೆ ಅಲ್ಲಿ ನಮ್ಗೆ ನೀರು ತಗೊಳ್ಳೋ ಬೇರಾಗಿರ್ಲಿ ಗೊಬ್ಬರ ತಗೊಳ್ಳೋ ಬೇರಾಗಿರ್ಲಿ ಇರೋದಿಲ್ಲ. ಮತ್ತೆ ಅವು ಮರ ಒಂದು ಭೂಮಿ ಜೊತೆ ಅಟ್ಯಾಚ್ಮೆಂಟ್ಗೆ ಅಲ್ಲಿ ಸಹಕಾರಿಯಾಗಿರುವಂತಹ ಬೇರುಗಳು ಇರ್ತವೆ. ಆ ಬೇರುಗಳನ್ನ ನಾವು ಪಾತಿ ಮಾಡೋದ್ರ ಮೂಲಕ ಡ್ಯಾಮೇಜ್ ಮಾಡಕ್ ಹೋಗಬಾರ್ದು. 2 ಅಡಿ ಅಂತರ ಬಿಟ್ಟು ನಾವು ಹೊರಗಡೆ ಎಷ್ಟು ಕ್ರೋನ್ ಇರುತ್ತೆ ಅಂದ್ರೆ ಎಷ್ಟು ಮೇಲ್ಗಡೆ ಗರಿಗಳು ಅಗಲವಾಗಿ ಚಾಚಿಕೊಂಡಿರ್ತವೆ ಅಷ್ಟು ಅಗಲಕ್ಕೆ ಪಾತಿ ಮಾಡಬಹುದು. ಅಷ್ಟು ಪಾತಿ ಮಾಡಿದಷ್ಟು ಒಳ್ಳೇದೆ. ಮಣ್ಣು ಸಡಿಲಾಗುತ್ತೆ, ಮಣ್ಣು ಸಡಿಲಾದಾಗ ಮಣ್ಣಲ್ಲಿ ಚೆನ್ನಾಗಿ ಗಾಳಿ ಆಡುತ್ತೆ, ನೀರು ತಗೊಳ್ಳೋ ಬೇರುಗಳ ಸಂಖ್ಯೆ ಅಲ್ಲಿ ಹೆಚ್ಚಾಗ ಸಿಗುತ್ತೆ, ಅವಾಗ ನೀರನ್ನ ಮತ್ತೆ ಗೊಬ್ಬರ ನಾವೇನ್ ಕೊಡ್ತೀವಿ ಅದನ್ನೆಲ್ಲ ತಗೋಬಹುದು. ಮತ್ತೆ ಸಾವಯವ ಅಂಶ ಮಣ್ಣಲ್ಲಿ ಚೆನ್ನಾಗಿರ್ಬೇಕು. ಮಣ್ಣಲ್ಲಿ ಸಾವಯವ ಅಂಶ ಚೆನ್ನಾಗಿತ್ತಂದ್ರೆ ಅದು ನೀರು ಹಿಡಿದುಕೊಳ್ಳೋ ಶಕ್ತಿ ಜಾಸ್ತಿ ಇರುತ್ತೆ. ಅಂದ್ರೆ ನಾವು ಬೇಸಿಗೆಗಾಲ ಬರೋಕ್ಕಿಂತ ಮುಂಚೆನೆ ನಾವು ಮುಂಜಾಗ್ರತಾ ಕ್ರಮವಾಗಿ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಎರೆಹುಳು ಗೊಬ್ಬರ, ಮತ್ತೆ ಬೇವಿನ ಹಿಂಡಿ ಈ ತರ ಎಲ್ಲ ನಮ್ಮ ಏನ್ ಸಾವಯವ ಗೊಬ್ಬರಗಳಿದಾವೆ ಅವನ್ನ ಮಣ್ಣಿನಲ್ಲಿ ಸೇರ್ಸೋ ಅಂತ ಕೆಲಸ ಮಾಡಬೇಕು. ಮತ್ತೆ ಈಗ ಸುತ್ತ ಸ್ವಲ್ಪ ಡಯಾಂಚ, ಸನ್ಹೆಂಪು ಈ ತರ ಎಲ್ಲ ಒಂದು ಹಸಿರೆಲೆ ಗೊಬ್ಬರಗಳು ಏನ್ ಬರ್ತವೆ ಅವನ್ನ ಅಂತವೆಲ್ಲ ಗಿಡ ಇವನ್ನ ಹಾಕೋದು, ಬೀಜ ಬಿತ್ತದು, ಮತ್ತೆ ಅದಕ್ಕೆ ಗೊಬ್ಬರ ಹಾಕಿ ನಾವು ಮಣ್ಣನ್ನ ಹದ ಮಾಡಿಟ್ಕೊಂಡ್ರೆ ಈ ಸಂದರ್ಭದಲ್ಲಿ ನಾವು ನೀರ್ ಕೊಟ್ಟಾಗ ನೀರನ್ನ ಚೆನ್ನಾಗಿ ಹಿಡಿದಿರ್ತವೆ, ಹಾಗಾಗಿ ಅದು ನಿಮಗೆ ಸಹಕಾರಿ ಆಗುತ್ತೆ. ಹೀಗೆ ತೆಂಗಿನ ತೋಟದಲ್ಲಿ ಈ ಎಲ್ಲಾ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ. ಅಡಿಕೆ ನಮ್ಮ ಭಾಗದ ಮತ್ತೊಂದು ಪ್ರಮುಖವಾದಂತಹ ತೋಟಗಾರಿಕೆ ಬೆಳೆ, ಹೆಚ್ಚು ಪ್ರಮಾಣದಲ್ಲಿ ಇವತ್ತು ನಾವು ಈ ಅಡಿಕೆ ತೋಟಗಳನ್ನ ನಾವು ಕಾಣ್ತೇವೆ. ಅಡಿಕೆ ತೋಟದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ನಾವು ಕೈಗೊಳ್ಳಬೇಕು, ಹೇಗೆ ಅದರ ನಿರ್ವಹಣೆಯನ್ನ ಮಾಡಬೇಕು? ಅಡಿಕೆ ಆಕ್ಚುಲಿ ಅದು ತುಂಬಾ ಸೆನ್ಸಿಟಿವ್ ಕ್ರಾಪ್ ಬಿಸಿಲಿಗೆ. ಬಿಸಿಲಲ್ಲಿ ನಾವು ಗಮನಿಸಬಹುದು, ನಾವು ಒಂದೊಂದ್ಸಲಿ ರೋಡ್ ಪಕ್ಕದ ಜಮೀನುಗಳಲ್ಲಿ ಹೋಗ್ತಾ ನಾವು ಗಮನಿಸಿದ್ರು ಕೂಡ ಸ್ವಲ್ಪ ಕಪ್ಪಾಗಿರ್ತವೆ, ಎಲೆ ಆಗಿರ್ಬೋದು ಕಾಂಡ ಆಗಿರ್ಬೋದು ಕಪ್ಪಾಗಿರುತ್ತೆ. ಅಂದ್ರೆ ಸೂರ್ಯನ ಪ್ರಖರತೆಗೆ ಅವು ತಡಿಯಕ್ಕಾಗದೆ ಆತರ ಆಗಿರುತ್ತೆ. ಯೂಶ್ವಲಿ ನಮ್ಮ ಭಾಗದಲ್ಲಿ ರೈತರು ಚಿಕ್ಕ ಗಿಡಗಳಿದ್ದಾಗ ಬಾಳೆ ಅಥವಾ ಇತರೆ ಬೇರೆ ಬೆಳೆಗಳನ್ನ ಹಾಕಿ ಅದಕ್ಕೆ ನೆರಳು ಕೊಡುವಂತಹ ಕೆಲಸ ಮಾಡ್ತಾರೆ. ಈಗ ಸ್ವಲ್ಪ ದೊಡ್ಡ ಗಿಡಗಳಾದ್ಮೇಲೆ ಬಾಳೆ ಎಲ್ಲ ತೆಗೆದಿರ್ತಾರೆ, ಬರೀ ಅಡಿಕೆ ತೋಟ ಮಾತ್ರ ಇರ್ತದೆ. ಅಂತ ಕಡೆ ಎಲ್ಲ ಇವ್ರು ಏನ್ ಮಾಡ್ಬೇಕು ಅಂತಂದ್ರೆ ಎಲ್ಲಾ ಮರಗಳಿಗೂ ಸುಣ್ಣ ನೀರಿನ ಲೇಪನ ಮಾಡೋದ್ರಿಂದ ಸೂರ್ಯನ ಪ್ರಖರತೆಯನ್ನ ತಡೆಯೋದಕ್ಕೆ ಒಂದು ಸಹಕಾರಿಯಾಗುತ್ತೆ. ಎಲ್ಲಾ ಗಿಡಗಳಿಗೂ ಲೇಪನ ಮಾಡಕ್ ಆಗಿಲ್ಲ ಅಂದ್ರೆ, ಎಲ್ಲಾ ಮರಗಳು ಲೇಪನ ಮಾಡಕ್ ಆಗಿಲ್ಲ ಅಂದ್ರೂ ಕೊನೆ ಪಕ್ಷ ಪಶ್ಚಿಮ ಭಾಗ ಸೂರ್ಯ ಏನ್ ಮುಳುಗ್ತಾನೆ ಆವಾಗ ಮುಳುಗೋ ಸೂರ್ಯ ತುಂಬಾ ಪ್ರಖರವಾಗಿರ್ತದೆ. ಆ ಸೂರ್ಯದ ತಾಪಮಾನ ಅದು ತುಂಬಾ ಪ್ರಖರವಾಗಿರೋದ್ರಿಂದ ಅಟ್ ಲೀಸ್ಟ್ ಈ ಪಶ್ಚಿಮ ಭಾಗದ ಗಿಡಗಳು ಒಂದು 3 ಸಾಲಿಗಾದ್ರೂ ಅವರು ಸುಣ್ಣದ ನೀರಿನ ಲೇಪನ ಮಾಡೋದ್ರಿಂದ ಸ್ಕಾರ್ಚಿಂಗ್ ಆಗೋದನ್ನ ತಡಿಬಹುದು. ಇದು ಬಹಳ ಮುಖ್ಯ. ಯಾಕೆ ಅಂತ ಅಂದ್ರೆ ಅಡಿಕೆ ತುಂಬಾ ಅತೀವವಾದಂತಹ ಬಿಸಿಲನ್ನ ತಡೆದುಕೊಳ್ಳೋದಿಲ್ಲ, ಹಾಗಾಗಿ ನಾವು ಇದರ ಲೇಪನವನ್ನ ಮಾಡಬೇಕಾಗುತ್ತೆ. ಎಷ್ಟು ವಯಸ್ಸಿನ ಗಿಡದವರೆಗೂ ಇದನ್ನು ಮಾಡಬಹುದು? ಅಲ್ಲ, ಎಲ್ಲಾ ವಯಸ್ಸಿನ ಗಿಡಗಳಿಗೂ ಮಾಡಬಹುದು, ಎಷ್ಟಾಗಿದ್ರು ಮಾಡಬಹುದು. ಇದು ಅಟ್ ಲೀಸ್ಟ್ ದೊಡ್ಡ ಮರಗಳು ತುಂಬಾ ಹೈಟ್ ಹೋದ್ಮೇಲೆ ಅಟ್ ಲೀಸ್ಟ್ ಆ ಕೆಳಗಡೆ ಏನೊಂದು ಅಂಶ ಸ್ವಲ್ಪ ಇನ್ನು ಟೆಂಡರ್ ಇರುತ್ತಲ್ಲ, ಹಸಿ ಇರುತ್ತಲ್ಲ, ಅಂತ ಕಡೆ ಸ್ವಲ್ಪ ಜಾಸ್ತಿ ಬೇಗ ಆಗುತ್ತೆ. ಒಣಗಿದ ತರ ಫುಲ್ ಆದ್ಮೇಲೆ ಅದ್ ಸ್ವಲ್ಪ ರೆಸಿಸ್ಟೆನ್ಸ್ ಬರುತ್ತೆ. ಈ ಆದಷ್ಟು ಒಂದು 30 ವರ್ಷದ ಒಳಗಿನ ತೋಟಕ್ಕಂತೂ ಕಂಪಲ್ಸರಿ ಮಾಡಲೇಬೇಕು. ಇನ್ನೊಂದೇನು ಮಾಡಬಹುದು ಅಂತಂದ್ರೆ ಸುಣ್ಣ ಹೊಡೆಯೋದ್ರ ಜೊತೆಗೆ ಇನ್ನೊಂದು ವೇಸ್ಟ್ ಗರಿಗಳಿರ್ತಾವಲ್ಲ, ನಮ್ ತೆಂಗಿನ ಗರಿ ಆಗಿರ್ಬೋದು ಅಡಿಕೆ ಗರಿಗಳಾಗಿರ್ಬೋದು, ಅದನ್ನ ಕಟ್ಟೋ ಅಂತದ್ದು ಕಾಂಡಕ್ಕೆ ಕಟ್ಟೋ ಅಂತದ್ದು, ಮತ್ತೆ ಅದಕ್ಕೆ ಬೇರೆ ಬಳ್ಳಿ ರೀತಿ ಹಬ್ಬ ಅಂತ ಕೆಲವು ಗೊಬ್ಬರದ ಇವಿದಾವೆ, ಮುಕುನ ಅಂತೆಲ್ಲ ಇದೆ, ಅದನ್ನೆಲ್ಲ ಹಾಕಿ ಅದಕ್ಕೆ ಹಬ್ಸೋ ಅಂತದ್ದು, ಅವಾಗ ಅದು ಸೂರ್ಯ ಡೈರೆಕ್ಟ್ ಆಗಿ ಬೀಳೋದಿಲ್ಲ. ಈ ತರ ಎಲ್ಲ ಮಾಡೋದು ಕೂಡ ಸಹಕಾರಿಯಾಗುತ್ತೆ. ನೀರು ಬಹಳ ಮುಖ್ಯ ಅಡಿಕೆಗೂ ಕೂಡ. ಎಷ್ಟು ಪ್ರಮಾಣದಲ್ಲಿ ನೀರನ್ನು ಕೊಡಬೇಕು, ಎಷ್ಟು ದಿವಸಕ್ಕೆ ಒಂದ್ಸಾರಿ ನೀಡಬೇಕಾಗುತ್ತೆ? ನಾವು ಆಕ್ಚುಲಿ ಪ್ರತಿ ತೋಟಗಾರಿಕೆ ಬೆಳೆಗೂ ಪ್ರತಿ ದಿವಸ ನೀರ್ ಕೊಟ್ರೆ ಒಳ್ಳೇದು ಅಂತ ಹೇಳ್ತೀವಿ. ಹನಿ ನೀರಾವರಿ ಇದ್ದವರು ಇವನ್ನೆಲ್ಲ ಈ ಕ್ರಮಗಳನ್ನ ಅನುಸರಿಸಬಹುದು. ದಿವಸಕ್ಕೆ 15-20 ಲೀಟರ್ ಒಂದು ಅಡಿಕೆ ಮರಕ್ಕೆ ಬೇಕಾಗುತ್ತೆ. ಸಸಿಗಳಿಗಾದ್ರೂ ಮಿನಿಮಮ್ 5-6 ಲೀಟರ್ ಒಂದ್ ದಿವಸಕ್ಕೆ ಕೊಡಬೇಕಾಗುತ್ತೆ, ಚಿಕ್ಕ 1 ವರ್ಷದ ಸಸಿ ಎಲ್ಲ ಇದ್ರೆ. ಹಾಗಾಗಿ ಅದನ್ನ ಹನಿ ನೀರಾವರಿ ಮಾಡಿಕೊಂಡು ಕೊಡೋದು ತುಂಬಾ ಸಹಕಾರಿಯಾಗುತ್ತೆ. ಇಲ್ಲ ಅಂದ್ರೆ ಅಟ್ ಲೀಸ್ಟ್ ವಾರಕ್ಕೆ 2 ಸಲಿ ಅಡಿಕೆಗೆ ಒಂದು ಪಾತಿ ತರ ಮಾಡಿ ಹಾಯಿ ನೀರೆಲ್ಲಾರು ನೀರ್ ಕೊಟ್ರೆ ತುಂಬಾ ಉತ್ತಮ ಆಗಿರ್ತದೆ. ಅಡಿಕೆಯನ್ನ ಯಾವ್ದಾದ್ರೂ ಕೀಟಗಳು ಬೇಸಿಗೆ ಸಂದರ್ಭದಲ್ಲಿ ಬಾಧಿಸುತ್ತ ಅದನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು? ಸಿಂಗಾರನ ಸ್ವಲ್ಪ ಕಡಿಯಂತಹ ಕೆಲವು ಸಣ್ಣ ಪುಟ್ಟ ತಿಗಣೆಗಳು ಈ ತರದ ಬರ್ತವೆ, ಆದ್ರೆ ನಮ್ಮ ಭಾಗದಲ್ಲಿ ಅಷ್ಟು ದೊಡ್ಡ ಸಮಸ್ಯೆ ಇಲ್ಲ. ಅಡಿಕೆಯಲ್ಲಿ ಮುಖ್ಯವಾಗಿ ಮಳೆಗಾಲ ಶುರು ಆಗಕ್ಕಿಂತ ಮುಂಚೆ ಅವರು ಏನು ಬೋರ್ಡೋ ದ್ರಾವಣಗಳನ್ನೆಲ್ಲ ಸ್ಪ್ರೇ ಮಾಡ್ತಾರೆ, ಅವನ್ನೆಲ್ಲ ಹೆಚ್ಚಾಗಿ ಮಾಡೋದು ಒಳ್ಳೇದು. ಇದರಲ್ಲಿ ಕೀಟಗಳ ಸಮಸ್ಯೆ ಸ್ವಲ್ಪ ನಮ್ಮ ಭಾಗದಲ್ಲಿ ಕಡಿಮೆನೆ ಇದೆ. ಅಡಿಕೆ ತೋಟದ ಆರ್ದ್ರತೆ ಆರು ಹೋಗದ ಹಾಗೆ ಏನೆಲ್ಲ ಮಾಡಬಹುದು? ನಾವು ತೆಂಗಿನಲ್ಲಿ ಮಲ್ಚಿಂಗ್ ಮಾಡಬಹುದು ಅಂತ ಹೇಳಿದ್ರೆ ಇಲ್ಲಿ ಏನಾದ್ರೂ ಮಾಡ್ತಕ್ಕಂತ ಅಗತ್ಯ ಇರುತ್ತೆ? ತೆಂಗಿನಲ್ಲಿ ಮಾಡಿದ ರೀತಿನೇ ಖಂಡಿತವಾಗ್ಲೂ ಇದರಲ್ಲೂ ಕೂಡ ಮಾಡಬಹುದು, ಯಾಕಂದ್ರೆ ಇವೆರಡು ಒಂದೇ ಜಾತಿಯ ಬೆಳೆಗಳು. ಹಾಗಾಗಿ ಅದರಲ್ಲಿ ಏನ್ ಮಾಡ್ತೀವಿ, ಅದೇ ಇದರಲ್ಲಿ ಸ್ವಲ್ಪ ಪಾತಿ ಚಿಕ್ಕದಿರುತ್ತೆ, ಇದರಲ್ಲಿ ಗರಿ ಇದನ್ನೆಲ್ಲ ಹಾಕಿ ಸೇಮ್ ಅದೇ ರೀತಿ ಏನ್ ನೀರ್ ಕೊಡಬೇಕಾದ್ರೆ ಆವಿ ಆಗದಿರೋ ತರ ನೋಡ್ಕೋಬೇಕು. ಅವನ್ನೆಲ್ಲ ಇದರಲ್ಲೂ ಅದೇ ರೀತಿ ಮಾಡಿದ್ರೆ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ. ಇದಿಷ್ಟು ಅಡಿಕೆ ತೋಟವನ್ನ ಹೇಗೆ ನಾವು ಬೇಸಿಗೆಯ ಸಂದರ್ಭದಲ್ಲಿ ನಿರ್ವಹಣೆಯನ್ನ ಮಾಡಬೇಕು ಅಂತಕ್ಕಂತಹ ವಿಚಾರಗಳು. ಇತ್ತೀಚೆಗೆ ಈ ನೆರಳು ಮನೆಗಳು ಬಂದಿದ್ದಾವೆ ತೋಟಗಾರಿಕೆ ಇಲಾಖೆಯಿಂದ, ಅದಕ್ಕೆ ಸಬ್ಸಿಡಿಯನ್ನು ಕೂಡ ಕೊಟ್ಟು ಹೆಚ್ಚೆಚ್ಚು ಪ್ರಮಾಣದಲ್ಲಿ ಅದರ ಎಸ್ಟಾಬ್ಲಿಷ್ಮೆಂಟ್ ಅನ್ನ ಮಾಡಲಾಗಿದೆ ನಮ್ಮ ಜಿಲ್ಲೆಯಲ್ಲಿ. ಈ ನೆರಳು ಮನೆಗಳನ್ನ ಈ ಬೇಸಿಗೆಯ ಸಂದರ್ಭದಲ್ಲಿ ಹೇಗೆಲ್ಲ ನಮ್ಮ ಕೃಷಿಕರು ಬಳಕೆಯನ್ನ ಮಾಡಬಹುದು? ಈಗ ಕೆಲವು ಬೆಳೆಗಳು ಹೆಚ್ಚಿನ ತಾಪಮಾನವನ್ನ ತಡೆಯೋದಿಲ್ಲ, ಆ ತರದ ಕೆಲವು ಬೆಳೆಗಳಿದಾವೆ, ನಮ್ಮ ತರಕಾರಿ ಬೆಳೆಗಾರಾಗಿರ್ಬೋದು ಇಲ್ಲ ನರ್ಸರಿ ಮಾಡೋರಾಗಿರ್ಬೋದು, ಇವ್ರಿಗೆಲ್ಲ ಏನಾಗುತ್ತೆ ಅಂತ ಅಂದ್ರೆ ನೆರಳು ಬೇಕಾಗುತ್ತೆ. ನೆರಳು ಮಾಡೋದಂದ್ರೆ ನೆರಳು ಮನೆ ಅಂತ ಅಂದ್ಬಿಟ್ಟು ನಮ್ಮ ಇಲಾಖೆಯಿಂದ ಒಂದು ಯೋಜನೆ ಇದೆ, ಅದರಲ್ಲಿ ಏನ್ ಖರ್ಚು ಬರುತ್ತೆ ರೈತರಿಗೆ, ಅದರಲ್ಲಿ ಶೇಕಡ 50% ಸಹಾಯಧನವನ್ನ ರೈತರಿಗೆ ಅಂದ್ರೆ ಅರ್ಧ, ಅವ್ರ ಏನ್ ಖರ್ಚು ಮಾಡಿರ್ತಾರೆ ಅದ್ರಲ್ಲಿ ಅರ್ಧ ದುಡ್ಡು ಸರ್ಕಾರದ ನಿಯಮಗಳೇನಿರ್ತೋ ಆ ಪ್ರಕಾರ ಅವರು ಸಹಾಯಧನವನ್ನು ಕೂಡ ಪಡ್ಕೋಬಹುದು. ಅದಕ್ಕೆ ನಮ್ಮ ಇಲಾಖೆಯಿಂದ ಪ್ರೋತ್ಸಾಹಧನ ಇದೆ. ಒಬ್ಬ ರೈತ ಒಂದು 5 ಗುಂಟೆಯಿಂದ ಹಿಡಿದು 1 ಎಕರೆವರೆಗೂ ಮಾಡ್ಕೋಬಹುದು. ಅವರು ಅದರಲ್ಲಿ ನರ್ಸರಿ ಮಾಡೋದಾಗಿರ್ಬೋದು, ಬೇರೆ ಬೇರೆ ರೀತಿಯ ಗಿಡಗಳನ್ನ ತರಕಾರಿಗಳನ್ನ ಬೆಳೆಯೋದಾಗಿರ್ಬೋದು, ಅದೆಲ್ಲ ಮಾಡಬೇಕಾದ್ರೆ ಏನಾಗುತ್ತೆ, ಈಗ ನಮಗೆ ಬೇಸಿಗೆ ಕಾಲದಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ವಿವಿಧ ಭಾಗಗಳಲ್ಲಿ ಕೆಲವು ಕಡೆ 36-37 ಡಿಗ್ರಿ ತನಕ ಎಲ್ಲ ಟೆಂಪರೇಚರ್ ಹೋಗುತ್ತೆ. ಅವಾಗ ಕೆಲವು ಬೆಳೆಗಳು ಬಹಳ ಕೀಟಬಾಧೆಗೆ ಒಳಪಡ್ತವೆ. ಆದ್ರೆ ಇದು ನಾವು ಶೆಡ್ ನೆಟ್ ಹಾಕ್ದಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ತಾಪಮಾನ ಒಳಗಡೆ ಇನ್ನೂ ಒಂದು 4-5 ಡಿಗ್ರಿ ಅಷ್ಟು ಕಡಿಮೆ ಆಗುತ್ತೆ. ಮತ್ತೆ ಬೇಸಿಗೆಯಲ್ಲಿ ಮಳೆ ಸಮಸ್ಯೆ ಏನು ಇಲ್ಲದೆ ಇರೋ ಕಾರಣ ಇವರು ಒಳ್ಳೆ ಇಳುವರಿ ಪಡ್ಕೊಳ್ಳೋಕೆ ತುಂಬಾ ಸಹಕಾರಿಯಾಗುತ್ತೆ. ಹೆಚ್ಚಿನದಾಗಿ ಮತ್ತೆ ಪಾಲಿ ಹೌಸ್ ಇವನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ನರ್ಸರಿದಾರರಿಗೆ ಈ ಸಂದರ್ಭದಲ್ಲಿ ಬಹಳ ಅನುಕೂಲ ಆಗುತ್ತೆ. ಅದನ್ನು ಮಾಡ್ಕೊಂಡಿದ್ರೆ ಅದರಲ್ಲಿ ಸಾಕಷ್ಟು ತರಕಾರಿಗಳನ್ನ ಬೆಳೆದುಕೊಳ್ಳಬಹುದು. ಏನು ಪ್ರಖರವಾದಂತಹ ಬಿಸಿಲಿನಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಗೋದಿಲ್ವೋ ಆ ತರಹದ ಬೆಳೆಗಳನ್ನ ಪಾಲಿ ಹೌಸ್ ಮತ್ತೆ ನೆರಳು ಮನೆಯಲ್ಲಿ ಬೆಳೆದುಕೊಳ್ಳ. ಕೆಲವು ಹೂವಿನ ಬೆಳೆಗಳು ಕೂಡ ಇದಾವೆ ಇದರಲ್ಲಿ, ತುಂಬಾ ಲಾಭದಾಯಕ ಹೂವಿನ ಬೆಳೆಗಳು, ಅವನ್ನು ಕೂಡ ನೆರಳು ಮನೆಯಲ್ಲಿ ಮಾಡಬಹುದು. ನಮ್ಮ ಭಾಗದ ಮತ್ತೊಂದು ಬೆಳೆ ತಾಳೆಯನ್ನ ಹೆಚ್ಚಾಗಿ ಬೆಳೆಯಲಾಗುತ್ತೆ ಅರಕಲಗೂಡು ಮತ್ತೆ ಸಕಲೇಶ್ಪುರ ತಾಲೂಕಿನಲ್ಲಿ. ಈ ತಾಳೆ ತೋಟಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು ಬೇಸಿಗೆಯಲ್ಲಿ? ತಾಳೆ ತೋಟಗಳಲ್ಲಂತೂ ಬೇಸಿಗೆ ನಿರ್ವಹಣೆ ಬಹಳ ಮುಖ್ಯ. ಯಾಕೆ ಅಂತ ಅಂದ್ರೆ ತಾಳೆ ತೋಟದಲ್ಲಿ ಏನು ಸಮಸ್ಯೆ ಇದೆ ಅಂತ ಅಂದ್ರೆ ಅವ್ರೇನಾದ್ರೂ ನೀರು ಕೊಡೋದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತು ಅಂತ ಅಂದ್ರೆ ಗಂಡು ಹೂವಿನ ಸಂಖ್ಯೆ ಜಾಸ್ತಿ ಬಂದ್ಬಿಡುತ್ತೆ, ಹೆಣ್ಣು ಹೂವಿನ ಸಂಖ್ಯೆ ಕಡಿಮೆ ಆಗುತ್ತೆ. ಅವಾಗ ರೈತರು ಗೊಬ್ಬರ ಕೊಟ್ಟಿರ್ತಾರೆ, ಅದಕ್ಕೆ ಏನೇನು ವ್ಯವಸಾಯ ಮಾಡ್ಬೇಕು ಎಲ್ಲಾ ಮಾಡಿರ್ತಾರೆ. ನೀರ್ ಕೊಡೋದ್ರಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡಿದ್ದ ಒಂದೇ ಕಾರಣಕ್ಕೆ ಗಂಡು ಹೂಗಳು ಜಾಸ್ತಿ ಬಂದು ಅವ್ರಿಗೆ ಗೊನೆಗಳ ಸಂಖ್ಯೆನೆ ಕಡಿಮೆ ಆಗೋಗುತ್ತೆ. ಗೊನೆನೆ ಕಡಿಮೆ ಆಯ್ತು ಅಂತಂದ್ರೆ ಇಳುವರಿ ಇಲ್ಲಂಗಾಯ್ತು ಅವ್ರಿಗೆ. ಕರೆಕ್ಟ್. ಆ ತರ ಸಮಸ್ಯೆ ಬರುತ್ತೆ. ಮತ್ತೆ ಅದನ್ನ ಅದು ಅವ್ರು ಸರಿ ಮಾಡಬೇಕು ಅಂತಂದ್ರೆ ಮತ್ತೆ ನೆಕ್ಸ್ಟ್ 1 ಇಯರ್ ತನಕ ಅದು ಎಫೆಕ್ಟ್ ಇರುತ್ತೆ. ಹಾಗಾಗಿ ಇದು ಸ್ವಲ್ಪ ಹೆಚ್ಚಿನ ನೀರನ್ನು ಕೇಳುತ್ತೆ. 200 ಲೀಟರ್ ತನಕ ಒಂದು ಮರ ನೀರನ್ನ ಕೇಳುತ್ತೆ ಪ್ರತಿ ದಿವಸ. ಹಾಗಾಗಿ ಇದರಲ್ಲಿ ಕಂಪಲ್ಸರಿ ಅವರು ನಾವೇನು ಜೈವಿಕ ಹೊದಿಕೆಗಳನ್ನ ಮಾಡ್ಬೇಕು ಅಂತ ಹೇಳಿದೀವಿ ತೆಂಗಿನ ತರ, ಕಂಪಲ್ಸರಿ ಮಾಡಬೇಕು. ನೀರನ್ನ ಆದಷ್ಟು ಇದರಲ್ಲಿ 2 ದಿವಸಕ್ಕೊಂದ್ಸಲಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು. ಇಲ್ಲ ನೀರು ಚೆನ್ನಾಗಿತ್ತು ಅಂತ ಅಂದ್ರೆ ಹಾಯಿ ನೀರಲ್ಲಿ ಕೊಡ್ತೀವಿ ಅಂತಂದ್ರೂ 2 ದಿವಸಕ್ಕೊಂದ್ಸಲಿ ಕೊಡ್ಲೇಬೇಕು. ವಾರಕ್ಕೊಂದ್ಸಲಿ ಎಲ್ಲ ಕೊಡ್ತೀವಿ, 15 ದಿವಸಕ್ಕೆ ಕೊಡ್ತೀವಿ ಅಂತ ಹೋದ್ರೆ ಇದ್ರಲ್ಲಿ ಗಂಡು ಹೂಗಳು ಬರೋ ಸಂಖ್ಯೆ ಜಾಸ್ತಿ ಇರುತ್ತೆ. ತೆಂಗಲ್ಲಿ ಕೆಲವು ಎಷ್ಟೋ ಕಡೆ ನಾವು ಮಳೆಯಾಶ್ರಿತ ಬೆಳೆಯದ್ ನೋಡಿದೀವಿ. ಆದ್ರೆ ಅಡಿಕೆ ಮತ್ತೆ ಈ ವಿಚಾರಕ್ಕೆ ಬಂದಾಗ, ತಾಳೆ ವಿಚಾರಕ್ಕೆ ಬಂದಾಗ ಅವರು ನೀರಾವರಿ ವ್ಯವಸ್ಥೆ ಇರಲೇಬೇಕು, ಅವರು ನೀರಿನ ನಿರ್ವಹಣೆ ಮಾಡಲೇಬೇಕು. ಮತ್ತೆ ನಾವು ಇದರಲ್ಲಿ ನಾವು ನೀರಿನ ನಿರ್ವಹಣೆ ಬಗ್ಗೆ ಮಾತಾಡ್ತೀವಿ, ಇನ್ನೊಂದು ವಿಚಾರ ಬಹಳಷ್ಟು ಮುಖ್ಯ. ಈಗ ಕೆಲವು ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಅವರ ಪರಿಸ್ಥಿತಿ ಅನುಗುಣವಾಗಿ ಅವರಿಗೆ ನೀರು ಸದ್ಯಕ್ಕೆ ಕೊಡಕ್ ಆಗೋದಿಲ್ಲ ಕೆಲವು ಸಲ ಬೇಸಿಗೆಯಲ್ಲಿ. ಅವಾಗ ಬಹಳಷ್ಟು ದಿವಸ 1 ತಿಂಗಳು 1.5 ತಿಂಗಳಷ್ಟು ಗ್ಯಾಪ್ ಮಾಡ್ಬಿಟ್ಟಿರ್ತಾರೆ, ನೀರೇ ಕೊಟ್ಟಿರಲ್ಲ. ಆಮೇಲೆ ಯಾವುದೋ ಒಂದು ವ್ಯವಸ್ಥೆ, ನೀರಿನ ವ್ಯವಸ್ಥೆ ಅಕ್ಕಪಕ್ಕದ ತೋಟದಿಂದನೋ ಇಲ್ಲ ಎಲ್ಲರೂ ಟ್ಯಾಂಕರಿನೋ ನೀರು ಕೊಡಕ್ಕೆ ಅವ್ರಿಗೊಂದು ವ್ಯವಸ್ಥೆ ಆದಾಗ ಸಡನ್ ಆಗಿ ತುಂಬಾ ದಿವಸ ನೀರು ಕೊಟ್ಟಿಲ್ಲ ಅಂದ್ಬಿಟ್ಟು ಬಹಳಷ್ಟು ನೀರು ಕೊಟ್ಬಿಡ್ತಾರೆ. ಅದು ಕೂಡ ಬಹಳಷ್ಟು ತಪ್ಪು ಕ್ರಮ. ಯಾಕೆಂದ್ರೆ ಅದು ಒಂದು ಸ್ಟ್ರೆಸ್ ಹೋಗಿರುತ್ತೆ ಗಿಡ. ಸಡನ್ ಆಗಿ ನೀರು ಸಿಕ್ತಾಗ ಮತ್ತೆ ಅದು ಇನ್ನೊಂದ್ ತರ ಸ್ಟ್ರೆಸ್ಗೆ ಕಾರಣ ಆಗುತ್ತೆ. ಅವಾಗ ಅದು ಗಿಡದ ಅದೊಂದು ಫಿಸಿಯಾಲಜಿ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಹಾಗಾಗಿ ರೈತರು ನೀರನ್ನ ಆತರ ಎಲ್ಲ ಬಹಳ ಗ್ಯಾಪ್ ಮಾಡಿ ಜಾಸ್ತಿ ನೀರು ಕೊಡುವಂತದ್ದು, ಮತ್ತೆ ಪದೇ ಪದೇ ಜಾಸ್ತಿ ನೀರು ಕೊಡುವಂತದ್ದು ಬೇಸಿಗೆಯಲ್ಲಿ, ಇದು ಕೂಡ ಸಮಸ್ಯೆಗೆ ಕಾರಣ ಆಗುತ್ತೆ. ಹದವಾಗಿ ಮಿತವಾಗಿ ರೆಗ್ಯುಲರ್ ಬೇಸಿಸ್ ಅಲ್ಲಿ ನೀರು ಕೊಡ್ಬೇಕು ರೈತರು. ಇದು ಬಹಳಷ್ಟು ಮುಖ್ಯ ಈ ಬೆಳೆಗಳಲ್ಲಿ. ನೀರು ಸಿಕ್ಕಿದ್ರು ಕೂಡ ನಾವು ಒಂದೇ ಸರಿ ಎಲ್ಲದನ್ನು ಕೊಡ್ಲಿಕ್ಕೆ ಹೋಗ್ಬಾರ್ದು. ಅದನ್ನ ಸ್ವಲ್ಪ ಸ್ವಲ್ಪ ಕೊಟ್ಟು, ಯಾಕಂದ್ರೆ ಅದು ನೀರೇ ಇಲ್ಲಂಗೆ ಅದು ಸ್ಟ್ರೆಸ್ ಅಲ್ಲಿ ಇರುತ್ತೆ. ಅವರಿಗೆ ಸ್ವಲ್ಪನೆ ಕೊಟ್ಟು ಅವಾಗ ಒಂದು ಹಂತಕ್ಕೆ ತರಬೇಕು. ಬಿಟ್ರೆ ಒಂದೇ ಸಲ ನೀರು ಕೊಟ್ರೆ ಅದು ಬಹಳಷ್ಟು ತಪ್ಪು ಕ್ರಮ ಆಗುತ್ತೆ. ರೈತರು ಇದನ್ನು ಕೂಡ ಮನಸ್ಸಿನಲ್ಲಿ ಯಾವಾಗಲೂ ಇಟ್ಕೊಂಡಿರ್ತಾರೆ. ಅದರ ಶಾರೀರಿಕ ಬೆಳವಣಿಗೆ ಮೇಲೆ ದೊಡ್ಡ ಪರಿಣಾಮವನ್ನು ಉಂಟು ಮಾಡುತ್ತೆ. ಖಂಡಿತ ಮುಂದಿನ ದಿವಸಗಳಲ್ಲಿ ಫಸಲಿನ ಮತ್ತೆ ಹೂವು ಉದುರೋದು ಅದು ಎಲ್ಲ ಕೂಡ ಆಗುತ್ತೆ. ಈಗ ಸಡನ್ ಆಗಿ ನಾವು ನೀರು ಕೊಟ್ಬಿಟ್ಟಾಗ ಅದರಲ್ಲಿ ಏನು ಹೂವು ಇರುತ್ತೆ ಅದು ಉದುರೋಗ್ಬಿಡುತ್ತೆ. ಅವಾಗ ಅದು ಇಳುವರಿ ಆ ವರ್ಷದ ನಮ್ಗೆ ಇಳುವರಿಲ್ಲೇ ಬಹಳಷ್ಟು ಕುಂಠಿತ ಆಗೋಗುತ್ತೆ. ಈ ತರ ಎಲ್ಲ ಸಮಸ್ಯೆಗಳು ಬರುತ್ತೆ. ಅನೇಕ ಕೃಷಿಕರು ಕೃಷಿ ಹೊಂಡವನ್ನ ಮಾಡ್ಕೊಂಡಿದ್ದಾರೆ. ಈ ಕೃಷಿ ಹೊಂಡವನ್ನ ಬೇಸಿಗೆ ಸಂದರ್ಭದಲ್ಲಿ ಹೇಗೆ ಸದ್ಬಳಕೆಯನ್ನ ಮಾಡಿಕೊಳ್ಳಬಹುದು? ಕೃಷಿ ಹೊಂಡಕ್ಕೂ ಕೂಡ ನಮ್ಮಲ್ಲಿ ಬಹಳಷ್ಟು ಸಹಾಯಧನ ಇದೆ. ನಮ್ಮ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಇರ್ಬೋದು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಇರ್ಬೋದು, ಎರಡು ಯೋಜನೆಗಳಲ್ಲಿ ನಮ್ದು ಸಹಾಯಧನ ಇದೆ. ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಪ್ಲಾಸ್ಟಿಕ್ ಲೈನಿಂಗ್ ಇರೋದಂತದ್ದು ಬಹಳಷ್ಟು ಕಂಪಲ್ಸರಿ ಇದೆ. ಅದ್ ಬಿಟ್ರೆ ಅವರು ಕಲ್ ಪಿಚಿಂಗ್ ಮಾಡಿಸಬಹುದು ಅಥವಾ ಸಿಮೆಂಟ್ ಲೈನಿಂಗ್ ಮಾಡಿಸೋ ಕೂಡ ಅವಶ್ಯಕತೆ ಇದೆ. ಅದ್ರ ಸ್ವಲ್ಪ ರೈತರಿಗೆ ತುಂಬಾ ದುಬಾರಿ ಅನಿಸ್ತದೆ. ಆದ್ರೆ ಪ್ಲಾಸ್ಟಿಕ್ ಲೈನಿಂಗ್ ಅಂದ್ರೆ HDPE ಲೈನಿಂಗ್, ಏನು 500 μ ಟಾರ್ಪಲ್ ನ ಹಾಕಿ ಅವರು ನೀರ್ ಶೇಖರಣೆ ಮಾಡ್ತಾರೆ. ಅದು ಬಹಳಷ್ಟು ಉಪಯೋಗಕಾರಿ. ಖಾಲಿ ಬಿಡಬಾರ್ದು, ಕೃಷಿ ಹೊಂಡ ತೆಗೆದು ಟಾರ್ಪಲ್ ಹಾಕ್ತೆ ಖಾಲಿ ಬಿಡಬಾರ್ದು. ಯಾಕಂದ್ರೆ ಟಾರ್ಪಲ್ ಇದ್ರೆ ಮಾತ್ರ ಬೇಸಿಗೆಯಲ್ಲಿ ನೀರು ನಿಲ್ಲುತ್ತೆ, ಇಲ್ಲ ಅಂತಂದ್ರೆ ನೀರು ಹಿಂಗೋಗುತ್ತೆ. ಅವರು ಕೃಷಿ ಹೊಂಡ ಮಾಡ್ಕೊಂಡಿದ್ದು ಅದು ಬರೀ ನೀರು ಹಿಂಗ್ಸಾಕಾಯ್ತು ಬಿಟ್ರೆ ಅದರಿಂದ ಬೇಸಿಗೆಗಾಲದಲ್ಲಿ ನೀರಿನ ಬಳಕೆ ಆಗೋದಿಲ್ಲ. ಹಂಗಾಗಿ ನಮ್ಮ ಇಲಾಖೆಯಿಂದ ಕೊಡೋ ಇದರಲ್ಲಿ ಕಂಪಲ್ಸರಿ ಅವರು ಪ್ಲಾಸ್ಟಿಕ್ ಲೈನಿಂಗ್ ಮಾಡ್ಲೇಬೇಕು. ಅವರು ಅದನ್ನ ನೀರನ್ನ ಮುಂಗಾರಿಂದ ಏನ್ ಅವ್ರು ಶೇಖರಣೆ ಮಾಡಿರ್ತಾರೆ ಅದನ್ನ ಬೇಸಿಗೆಗಾಲದಲ್ಲಿ ಬಳಸ್ಕೊಂಡು ಬೆಳೆಗಳನ್ನ ಬೆಳಿಬಹುದು. ಈಗ ಯಾವುದೇ ಬೋರ್ ಆಗಿರ್ಬೋದು, ಬೇಸಿಗೆಗಾಲದಲ್ಲಿ ಬಂದಾಗ ನೀರಿನ ಇಳುವರಿ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದ್ರೆ ಅಂತರ್ಜಲದ ಅಂಶ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಬಂದಿರುತ್ತೆ. ನೆಕ್ಸ್ಟ್ ಮಳೆ ಬರೋವರೆಗೂ ಇದು ಕ್ರಿಟಿಕಲ್ ಪೀರಿಯಡ್ ಅಂತ ಕರಿತೀವಿ. ಈ ಸಂದರ್ಭದಲ್ಲಿ ಯಾರ ಹತ್ರ ನೀರಿರುತ್ತೆ ಅವರು ಯಾವುದೇ ರೀತಿ ಬೆಳೆಗಳಿಗೆ ಹೋಗಕ್ಕೆ ಅವ್ರಿಗೊಂದು ಆತ್ಮವಿಶ್ವಾಸ ಇರುತ್ತೆ. ಕರೆಕ್ಟ್ ಆಗಿ ಅವ್ರಿಗೆ 7-8 ತಿಂಗಳು ನೀರಿರುತ್ತೆ, 4 ತಿಂಗಳು ನೀರಿನ ಸಮಸ್ಯೆ ಬರುತ್ತೆ ಅಂತಂದ್ರೆ ಅವರು ಬಹುವಾರ್ಷಿಕ ಬೆಳೆಗಳು ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ಬೇಸಿಗೆಯಲ್ಲಿ ಅವ್ರಿಗೆ ನಿರ್ವಹಣೆ ಮಾಡದೆ ದೊಡ್ಡ ತಲೆನೋವಾಗುತ್ತೆ, ಟ್ಯಾಂಕರ್ಗಳಲ್ಲೆಲ್ಲ ಮಾಡೋದು ಬಹಳಷ್ಟು ದುಬಾರಿ ಆಗುತ್ತೆ. ಹಾಗಾಗಿ ರೈತರು ಈಗ ನಮ್ಮಲ್ಲೇನು ಉತ್ತರ ಕರ್ನಾಟಕ ತರ ಸಮತಟ್ಟಾದ ಜಾಗ ಅಲ್ಲ. ಆಲ್ಮೋಸ್ಟ್ ಎಲ್ಲಾ ಕಡೆನೂ ಒಂದು ಅಂಡ್ಯುಲೇಷನ್ ಅಂತ ಇದ್ದೇ ಇರುತ್ತೆ, ಉಬ್ಬು ಇಳಿಜಾರು ಎಲ್ಲ ಇರುತ್ತೆ ಇರುತ್ತೆ. ಹಾಗಾಗಿ ತಗ್ಗಿನ ಜಾಗಗಳಲ್ಲಿ ರೈತರು ಕರೆಕ್ಟ್ ಆಗಿ ಒಂದು ತಜ್ಞರ ಸಲಹೆಯಂತೆ ನೀರು ಹರಿದು ಬಂದು ಅಲ್ಲಿ ಕಲೆಕ್ಟ್ ಆಗೋ ತರ ಅವರು ಮಾಡಿದ್ರೆ ಅವರು ವಿವಿಧ ಅಳತೆಗಳಲ್ಲಿ 10 ಲಕ್ಷ ಲೀಟರ್ನಿಂದ ಹಿಡಿದು 50 ಲಕ್ಷ ಲೀಟರ್ನ ನೀರಿನ ಶೇಖರಣೆ ಮಾಡುವಂತ ಕೃಷಿಕರವರೆಗೂ ಕೂಡ ನಮಗೆ ಸಹಾಯಧನ ಇದೆ. ಅಂದ್ರೆ 75,000 ಹಿಡಿದು 3 ಲಕ್ಷ 4 ಲಕ್ಷ ಈ ತರ ವಿವಿಧ ರೀತಿಯ ಸಬ್ಸಿಡಿಗಳನ್ನ ನಾವು ಅವರಿಗೆ ಕೊಡ್ತೀವಿ. ಅಂದ್ರೆ ಶೇಕಡ 50 ದರದಲ್ಲಿ ಅವರು 50 ಲಕ್ಷ ಒಬ್ಬರು ಕಮ್ಯುನಿಟಿ ಅಂದ್ರೆ ಕಮ್ಯುನಿಟಿ ಪಾಂಡ್ ಅಂತ ಅಂದ್ರೆ ಸಮುದಾಯ ಕೃಷಿ ಹೊಂಡ, ಒಂದು 4-5 ಜನ ರೈತರು ಸೇರಿ ಮಾಡ್ಕೊಳ್ಳುವಂತಹ ಒಂದು ಕೃಷಿ ಹೊಂಡ. ಅವರ ಅದರಲ್ಲಿ 50 ಲಕ್ಷ ಲೀಟರ್ನೆಲ್ಲ ಶೇಖರಣೆ ಮಾಡ್ಕೊಂಡ್ರೆ ಅವರು ಟೊಮ್ಯಾಟೊ ಬೆಳೆ ಕೂಡ ಬೆಳಿಬಹುದು. ಯಾಕಂದ್ರೆ ಟೊಮ್ಯಾಟೊ ಸೌತೆಕಾಯಿ ಇವೆಲ್ಲ ಬೇಸಿಗೆಯಲ್ಲಿ ಬಹಳಷ್ಟು ನೀರು ಕೇಳುವಂತಹ ಬೆಳೆ, ಮತ್ತೆ ಬೇಸಿಗೆಯಲ್ಲಿ ತುಂಬಾ ಜನ ಬೆಳೆಯಕ್ ಆಗೋದಿಲ್ಲ ಯಾಕಂದ್ರೆ ನೀರಿನ ಅಭಾವ ಎಲ್ರಿಗೂ ಇರುತ್ತೆ. ಈ ಸಂದರ್ಭದಲ್ಲಿ ಬೆಳೆದ್ರೆ ಅವರಿಗೆ ರೇಟ್ ಕೂಡ ಸಿಗೋ ಸಾಧ್ಯತೆ ಸ್ವಲ್ಪ ಹೆಚ್ಚಿಂದಾಗಿರುತ್ತೆ. ಹಾಗಾಗಿ ಇವರಿದ್ನೆಲ್ಲ ನೀರು ಶೇಖರಣೆ ಮಾಡಿ ಬೆಳೆದ್ರೆ ರೈತರು ಆರ್ಥಿಕವಾಗಿ ಮುಂದೆ ಬರಕ್ಕೆ ನೀರು ಬಹಳಷ್ಟು ಮುಖ್ಯವಾದ ಪಾತ್ರ ವಹಿಸುತ್ತೆ. ಹಂಗಾಗಿ ನೀರು ಶೇಖರಣೆಗೆ ಪ್ರತಿಯೊಬ್ಬರು ರೈತರು ಅವ್ರ ಜಾಗದಲ್ಲಿ ಎಷ್ಟು ಆಗುತ್ತೆ ಅಷ್ಟು ಒಂದು ಸಣ್ಣ ಮಟ್ಟದಾಗಿರ್ಬೋದು ಇಲ್ಲ ದೊಡ್ಡ ಮಟ್ಟದಾಗಿರ್ಬೋದು, ಕೃಷಿ ಹೊಂಡ ಇಟ್ಕೊಂಡು ಬೆಳೆ ಮಾಡೋದ್ರಿಂದ ಅವರಿಗೆ ಬೇಸಿಗೆ ಕಾಲದಲ್ಲಿ ಉತ್ತಮವಾದ ಆದಾಯ ಪಡಿಬಹುದು. ಒಳ್ಳೆದು ಡಾಕ್ಟ್ರೆ, ಸಾಕಷ್ಟು ವಿಚಾರಗಳನ್ನ ತಾವು ತಿಳಿಸ್ಕೊಟ್ರಿ. ಬೇಸಿಗೆಯಲ್ಲಿ ನಮ್ಮ ತೋಟಗಳನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂತ ವಿಚಾರಗಳನ್ನ, ಈ ಕುರಿತು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ನಮ್ಮ ಕೇಳುಗರು ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ನನ್ನ ದೂರವಾಣಿ ಸಂಖ್ಯೆ 701-19-55-51. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 701-19-55-51. ಒಳ್ಳೆದು ಡಾಕ್ಟರ್ ರಾಜೇಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಿಗೆ ಕಾಲದಲ್ಲಿ ತೋಟಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಬೇಸಿಗೆಯಲ್ಲಿ ವಿವಿಧ ತೋಟಗಳ ನಿರ್ವಹಣೆ ಈ ಕುರಿತು ಇದುವರೆಗೆ ಅರಕಲಗೂಡಿನ ತೋಟಗಾರಿಕೆ ಇಲಾಖೆಯಲ್ಲಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಿ ರಾಜೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕೊರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬೂನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ ನಾಕ್ ಮುಂಹ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೆ ಢಕ್ಕರ್ ರಖೆ ಆಂಖ್ ಕಾನ್ ನಾಕ್ ಮುಂಹ ನಾ ಛುಯೆ ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ ಮಾಸ್ಕ್ ಔರ್ ದೋ ಗಜ್ ಕಿ ದೂರಿ ಕೆ ಮಂತ್ರ ಕೋ ಅಭಿ ಹಮೆ ಛೋಡನಾ ನಹೀ ಹೈ. ಫಸಲೋ ಕಿ ಬುವಾಯಿ ಏವಂ ಕಟಾಯಿ ಕರ್ತೆ ಸಮಯ ಆಪಸ್ ಮೇ ಕಮ್ ಸೆ ಕಮ್ ದೋ ಗಜ್ ಕಿ ದೂರಿ ಬನಾಯೆ ರಖೆ ಫಸಲ್ ಕಿ ಕಟಾಯಿ ಕರ್ನೆ ಕೆ ಬಾದ್ ಛೋಟೆ ಛೋಟೆ ಢೇರೋ ಮೇ ಇಕಟ್ಠಾ ಕರೆ ಕೃಷಿ ಕೆ ಔಜಾರೋ ಕಿ ಸಮಯ ಸಮಯ ಪರ್ ಸಫಾಯಿ ಕರೆ ಏಕ್ ದೂಸರೆ ಕೆ ಸಾಥ್ ಔಜಾರೋ ಕಿ ಅದಲಾ ಬದಲಿ ನ ಕರೆ ಶ್ರಮಿಕೋ ಕೆ ಶೌಚಾಲಯೋ ಔರ್ ಹಾಥ್ ಧೋನೆ ಕಿ ಜಗಹ ಕಿ ಠೀಕ್ ಸೆ ಸಫಾಯಿ ಜರೂರಿ ಬುವಾಯಿ ಕಟಾಯಿ ಏವಂ ಮಡಾಯಿ ಕೆ ದೌರಾನ್ ಇಸ್ ಬಾತ್ ಕಾ ಧ್ಯಾನ್ ರಖೆ ಕಿ ಇನ್ ಸ್ಥಾನೋ ಕೆ ಆಸ್ ಪಾಸ್ ಕೋಯಿ ಥೂಕೆ ನಹಿ ಕಂಬೈನ್ ಹಾರ್ವೆಸ್ಟರ್ ಥ್ರೆಷರ್ ಜುತಾಯಿ ಔರ್ ಬುವಾಯಿ ಕಿ ಮಶೀನೋ ಕೋ ಇಸ್ತೇಮಾಲ್ ಸೆ ಪಹಲೆ ಸಾಫ್ ಕರೆ ಮಶೀನೋ ಕೆ ಇಸ್ತೇಮಾಲ್ ಸೆ ಪಹಲೆ ಔರ್ ಇಸ್ತೇಮಾಲ್ ಕೆ ಬಾದ್ ಹಾಥ್ ಸಾಬುನ್ ಸೆ ಸಾಫ್ ಕರೆ ವಾಹನೋ ಬೋರಿಯೋ ಥೈಲಿಯೋ ಔರ್ ಪ್ಯಾಕಿಂಗ್ ಕೆ ದೂಸರೆ ಸಾಮಾನ್ ಕಿ ಸಾಫ್ ಸಫಾಯಿ ಪರ್ ಭಿ ಖಾಸ್ ಧ್ಯಾನ್ ದೇ ಖರೀದ್ ಕೇಂದ್ರ ಪರ್ ಆನೆ ಸೆ ಪಹಲೆ ಕಿಸಾನೋ ಏವಂ ಶ್ರಮಿಕೋ ಕಿ ಜಾಂಚ್ ಖರೀದ್ ಕೇಂದ್ರೋ ಪರ್ ಭೀಡ್ ನಾ ಲಗಾಯೆ ಏವಂ ಕಿಸಾನೋ ಕೋ ಬಾರಿ ಬಾರಿ ಸೆ ಬುಲಾಯೆ ಗೋದಾಮೋ ಪರ್ ಖರೀದಿ ಹುಯಿ ಫಸಲ್ ಕೋ ಲೇನೆ ಮೇ ಶೀಘ್ರತಾ ಕರೇ ತಾಕಿ ಕಿಸಾನೋ ಏವಂ ಶ್ರಮಿಕೋ ಕೋ ರುಕ್ನಾ ನಾ ಪಡೆ ಕರೋನಾ ಕೆ ಖತರೆ ಸೆ ಬಚಾವ್ ಔರ್ ಅಧಿಕ ಜಾನ್ಕಾರಿ ಕೆ ಲಿಯೆ ಆರೋಗ್ಯ ಸೇತು ಆಪ್ ಡೌನ್ಲೋಡ್ ಕರೆ ದೇಶ್ ಮೇ ಖಾದ್ಯ ಸುರಕ್ಷಾ ಕೆ ಯೇ ಸಿಪಾಹಿ ಭೋಜನ್ ಕಿ ನಿರಂತರ ಉಪಲಬ್ಧತಾ ಕೋ ಸುನಿಶ್ಚಿತ ಕರ್ತೆ ಹೈ ಕಿಸಾನ್ ಸ್ವಸ್ಥ ರಹೆ ತಭಿ ಹಮ್ ಕೊರೋನಾ ವೈರಸ್ ಸೆ ಜೀತ್ ಪಾಯೆಂಗೆ ಆಗೆ ಬಢ್ ಪಾಯೆಂಗೆ ಕಿಸಾನ್ ಸಬಲ್ ದೇಶ್ ಪ್ರಬಲ್. ಇನ್ನು ನಮ್ಮ ನಾಳಿನ ಕೃಷಿರಂಗದಲ್ಲಿ ಜಾನುವಾರುಗಳ ಸಾಕಾಣಿಕೆಯಲ್ಲಿ ಮೂಢನಂಬಿಕೆಗಳು, ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಹೇಮಂತ್ ಗೌಡ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗವನ್ನು ಕೇಳುವಿರಿ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಇನ್ನು ಸಮಯ ಆಗ್ತಾ ಬಂತು. ಇಲ್ಲಿಗೆ ಇಂದಿನ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ವಾಣಿ ಕೃಷಿ ರಂಗ ಮೂಡಿಬಂತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ 102.2 ಮೆಗಾಹರ್ಟ್ಸ್ನಲ್ಲಿ ಈಗ ವೇಳೆ ಸರಿಯಾಗಿ 6:05. ಈಗ ಕಾರ್ಯಕ್ರಮ ವಿವರಣೆ. ಮದುವೆ ದಿನ ಹತ್ರ ಬಂತು, ರೇಷ್ಮೆ ಸೀರೆಗಳನ್ನ ಎಲ್ಲಿಂದ ತರೋದು? ಸುಮಂಗಲಿ ಸಿಲ್ಕ್ಸ್ಗೆ ಹೋದ್ರೆ ಆಯ್ತು, ವೈವಿಧ್ಯಮಯ ರೇಷ್ಮೆ ಸೀರೆಗಳನ್ನ ಅವರೇ ತಯಾರು ಮಾಡಿ ಹೋಲ್ಸೇಲ್ ಬೆಲೆಯಲ್ಲಿ ಮಾರಾಟ ಮಾಡ್ತಾರೆ. ಸುಮಂಗಲಿ ಸಿಲ್ಕ್ಸ್, ದೊಡ್ಡ ಗರಡಿ ರಸ್ತೆ, ಹಾಸನ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ₹100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ₹1,000 to ₹5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ₹7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾ ಅಧಿಕಾರಿಗಳನ್ನು ಸಂಪರ್ಕಿಸಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:20 ಗಾನಾಂತರಂಗ, ಜನಪ್ರಿಯ ಹಾಡುಗಳ ಹಿಂದಿನ ರೋಚಕ ಕಥೆ, ಪ್ರಸ್ತುತಪಡಿಸುತ್ತಾರೆ ಎಂ ಶಿವಕುಮಾರ್. 6:51 ಚಿತ್ರಗೀತೆಗಳನ್ನು ಕೇಳುವಿರಿ. 9:00 ಬೆಂಗಳೂರು ಕೇಂದ್ರದಿಂದ ಯುವವಾಣಿ. ಇದರಲ್ಲಿ ಮೊದಲಿಗೆ ಯುವ ಪ್ರತಿಭೆ ಗೋಲ್ಡ್ ಮೆಡಲಿಸ್ಟ್ ಮಹಾದೇವ ಸ್ವಾಮಿ ಪಿ ನಾಗವಲ್ಲಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಬಸವಣ್ಣ ಎಸ್ ಮೂಕಹಳ್ಳಿ ಅವರಿಂದ ಕವನ ವಾಚನ. 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಆಶೀಶ್ ಸಾಹು ಅವರ ಗಿಟಾರ್ ವಾದನ ಕೇಳುವಿರಿ. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ